Ah ಇದುವರೆಗೆ ಯಲ್ಲಾಪುರ ತಾಲೂಕಿನ ಕುಂಬತ್ತಿಯ ವೆಂಕಟರಮಣ ನರಸಿಂಹ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಪದ ಕೇಳಿದಿರಿ. ಈಗ ಜಮಖಂಡಿ ತಾಲೂಕು ಹುನ್ನೂರಿನ ಸೋನವ್ವ ಭೋಜಪ್ಪಗೋಳ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಎಷ್ಟು ಬ್ರಹ್ಮ ಸಂಬ ನಿನ್ನೆಯಿಂದ